ಹೆಚ್ಚು ಇಳುವರಿಯನ್ನ ಪಡೀಲಿಕ್ಕೆ ಮತ್ತು ಈ ಪ್ರಾಬ್ಲಮ್ಯಾಟಿಕ್ ಸಾಯಿಲ್ಸ್ ಅಂತ ಏನ್ ಹೇಳ್ತೀವಲ್ಲ, ತೊಂದರೆ ಇರತಕ್ಕಂತ ಮಣ್ಣುಗಳು, ಅಲ್ಲೂ ಕೂಡ ನಾವು ಈ ಕೃಷಿಯನ್ನ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ಮತ್ತು ವಿಸ್ತೀರ್ಣ ಮಾಡ್ಲಿಕ್ಕೆ ಬಹಳ ಸೂಕ್ತವಾಗಿರ್ತಕ್ಕಂಥ ತಂತ್ರಜ್ಞಾನ. ಮುಂದಿನ ದಿನಗಳಲ್ಲಿ ಈ ಒಂದಷ್ಟು ರೈತರು ಈ ಒಂದು ತಂತ್ರಜ್ಞಾನಗಳನ್ನ ಸದುಪಯೋಗ ಪಡ್ಕೊಂಡು ಒಂದಷ್ಟು ಸ್ವಉದ್ಯೋಗವನ್ನ ಪ್ರಾರಂಭ ಮಾಡಿದ್ರಲ್ಲಿ ನರ್ಸರಿಗಳನ್ನ ಅದನ್ನೆಲ್ಲ ಮಾಡಿ ರೈತರಿಗೆ ಉತ್ತಮವಾದಂತಹ ಸಸಿಗಳನ್ನ ಒಂದು ಯೋಗ್ಯ ದರಕ್ಕೆ ನೀಡಿದಲ್ಲಿ ನಿಜವಾಗ್ಲೂ ರೈತರಿಗೂ ಕೂಡ ತುಂಬಾ ಅನುಕೂಲ ಆಗ್ತದೆ ಹೆಚ್ಚಿನ ಇಳುವರಿ ಪಡೀಲಿಕ್ಕೆ, ಅದೇ ರೀತಿ ಅವ್ರಿಗೂ ಕೂಡ ಒಂದು ಉದ್ಯೋಗ ಆಗ್ತದೆ, ಸ್ವಉದ್ಯೋಗ ಆಗ್ತದೆ ಅಂತ ಹೇಳ್ಬೋದು. ಒಳ್ಳೇದು ಡಾಕ್ಟರ್ ಶಿವಾನಂದ್ ಹೊಂಗಲ್ ಅವರು ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು. ಒಟ್ಟಾರೆ ಈ ತರಕಾರಿಗಳಲ್ಲಿ ಕಸಿ ತಾಂತ್ರಿಕತೆ ಹೇಗೆ ಏನೆಲ್ಲ ಕೆಲಸ ಮಾಡುತ್ತೆ, ಅದರಿಂದ ಅನುಕೂಲ ಏನು, ಎಂತೆಂತ ಬೆಳೆಗಳಲ್ಲಿ ಈ ತಂತ್ರಜ್ಞಾನವನ್ನು ಅಳವಡಿಸ್ಕೋಬಹುದು, ರೈತರು ಕೂಡ ಇನ್ನೂ ಈ ನಿಟ್ಟಿನೊಳಗೆ ಹೆಚ್ಚು ಆಲೋಚನೆ ಮಾಡಬೇಕು, ಮತ್ತು ಅದಕ್ಕೆ ತಂತ್ರಜ್ಞರು ಕೂಡ ಕೈ ಜೋಡಿಸಿದಾಗ, ಸರ್ಕಾರವು ಕೂಡ ಒಂದು ಹಂತದವರೆಗೆ ಕೈ ಜೋಡಿಸಿದಾಗ ಇಂಥ ಒಂದು ತಂತ್ರಜ್ಞಾನ ರೈತರ ಹೊಲಕ್ಕೆ ಹೋಗಲಿಕ್ಕೆ ತೋಟಕ್ಕೆ ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ತರಕಾರಿಯಲ್ಲಿ ಕಸಿ ತಾಂತ್ರಿಕತೆ. ಸಿರಿಸಿ ತೋಟಗಾರಿಕೆ ಮಹಾವಿದ್ಯಾಲಯ ತರಕಾರಿ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಾನಂದ್ ಹೊಂಗಲ್ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಸಂದರ್ಶಕರು ಎಚ್ಪಿ ರಾಮಡಿಗೆ. पक्षियों से तो हम खेत को बचा लेते हैं, पर इन घातक रसायनों से कैसे बचाए? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग. पहली वाली बात कहा, परंतु सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूँगा. माटी से प्रेम की परंपरा है परंपरागत खेती. ಕೇಳಿ ರೈತರಿಗೆ ಸಲಹೆ. ಕೊಟ್ಟಿಗೆ ಗೊಬ್ಬರ ಬಳಕೆಯ ವಿಧಾನ. ಜಾನುವಾರು ಸಾಕಣೆಯು ಪಾರಂಪರಿಕ ಕೃಷಿಯ ಒಂದು ಅವಿಭಾಜ್ಯ ಅಂಗ. ಆದರೆ ಹಿಡುವಳಿಗಳ ವಿಭಜನೆ, ಅವಿಭಕ್ತ ಕುಟುಂಬ ವ್ಯವಸ್ಥೆಗೆ ಹಿನ್ನಡೆ, ಕೃಷಿ ಕಾರ್ಮಿಕರ ಸಮಸ್ಯೆ, ಕೃಷಿ ಯಾಂತ್ರೀಕರಣಕ್ಕೆ ಒತ್ತು ಇತ್ಯಾದಿಗಳಿಂದ ಸಾವಯವ ಅಥವಾ ಕಾಂಪೋಸ್ಟ್ ಗೊಬ್ಬರ ಲಭ್ಯತೆ ಕಡಿಮೆಯಾಗಿದೆ. ಸಾವಯವ ಗೊಬ್ಬರ ಬಳಸಿದಲ್ಲಿ ಮಾತ್ರ ಜಮೀನಿನ ಆರೋಗ್ಯ ಸುಧಾರಣೆ ಮತ್ತು ಭೂಫಲವತ್ತತೆ, ತನ್ಮೂಲಕ ಉತ್ಪಾದಕತೆ ಸುಧಾರಣೆ ಸಾಧ್ಯ. ಆದುದರಿಂದ ಲಭ್ಯ ಇರುವ ಸಾವಯವ ಗೊಬ್ಬರದ ಸಮರ್ಥ ಮತ್ತು ಸಕ್ಷಮ ಬಳಕೆಗೆ ಕ್ರಮ ಕೈಗೊಳ್ಳುವುದು ಸೂಕ್ತ. ಮಳೆಯಾಗುವ ಮುನ್ನ ಕಾಂಪೋಸ್ಟ್ ಗೊಬ್ಬರವನ್ನು ದೂರದ ಜಮೀನುಗಳಿಗೆ ಸಾಗಿಸುವುದಾದರೆ ನೆರಳಿನಲ್ಲಿ ಗುಡ್ಡೆ ರೂಪದಲ್ಲಿ ಮಣ್ಣು ಹೊದಿಕೆ ಹಾಕಿ ಸಂಗ್ರಹಿಸಿಡಬೇಕು. ಇಲ್ಲದಿದ್ದಲ್ಲಿ ಬಿಸಿಲಿನ ಪರಿಣಾಮದಿಂದ ಪೋಷಕಾಂಶ ಆವಿಯಾಗಿ ಪೋಲಾಗುವುದು. ಹೀಗೆ ಸಂಗ್ರಹಿಸಿದ ಗೊಬ್ಬರವನ್ನು ಮಳೆಯಾದ ನಂತರ ಬಿತ್ತನೆಗೆ 2-3 ವಾರ ಮೊದಲು ಜಮೀನಿನಲ್ಲಿ ಹರಡಿ ಬೆರೆಸಬಹುದು. ಅಥವಾ ಬಿತ್ತನೆ ಕಾಲಕ್ಕೆ ಅಂದರೆ ಸರ್ಕಾರಿ ಗೊಬ್ಬರ ಒದಗಿಸುವ ರೀತಿಯಲ್ಲಿ ಎಳೆಶೆಡ್ಡಿ ಬಳಸಿ ಬಿತ್ತಬಹುದು. ಕೊಟ್ಟಿಗೆ ಗೊಬ್ಬರದೊಡನೆ ಟ್ರೈಕೋಡರ್ಮ ಬೆರೆಸಿ ಸಂಗ್ರಹಿಸಿಟ್ಟು ಬಳಸುವ ಮೂಲಕ ಶಿಲೀಂಧ್ರಗಳಿಂದ ಬರುವ ಅನೇಕ ರೋಗಗಳಿಂದ ಬೆಳೆಗಳನ್ನು ರಕ್ಷಿಸಬಹುದು. ಅನ್ಯರಿಂದ ಖರೀದಿಸಿ ರಸ್ತೆ ಬದಿಯ ತಿಪ್ಪೆಗಳ ಗೊಬ್ಬರದಲ್ಲಿ ಕಳೆಗಳ ಬೀಜಗಳು ಸೇರಿದ್ದು ಅವುಗಳ ಬಳಕೆ ಮಾಡಿದಲ್ಲಿ ಕಳೆಗಳ ಉಪದ್ರವ ಹೆಚ್ಚುತ್ತದೆ. ಇಂತಹ ಗೊಬ್ಬರಗಳೊಂದಿಗೆ ಸೂಪರ್ ಫಾಸ್ಫೇಟ್ ಅಥವಾ ಜಿಪ್ಸಂ ಬೆರೆಸಿ ಸಂಗ್ರಹಿಸಿ ನಂತರ ಬಳಸುವುದು ಸೂಕ್ತ. ಹೀಗೆ ತಯಾರಿಸಿದ ಕಾಂಪೋಸ್ಟ್ ಅನ್ನು ಜಮೀನಿಗೆ ಬಳಸುವ ಮೂಲಕ ಭೂಫಲವತ್ತತೆ ಸುಧಾರಿಸಿ ಬೆಳೆಗಳಿಂದ ಉತ್ತಮ ಇಳುವರಿ ಪಡೆಯಬಹುದು. ರೈತರಿಗೆ ಸಲಹೆ ಕೇಳಿದಿರಿ. ಕಿಸಾನ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.